ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಲಬುರಗಿ. ನಮ್ಮ ನಿಲಯದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವೀರಣ್ಣ ನಾಲ್ವಾರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳುವಿರಿ. ಒಕ್ಕಲಿಗನ ಮಗನು ಇವನಂತ ಒಳ್ಳೆಯವನು, ಒಕ್ಕಲಿಗನ ಮಗನು ಇವನಂತ ಒಳ್ಳೆಯವನು, ತಿಳಿದುಕೊಳ್ಳಿರಿ ಇವನೇ ಮುಕ್ಕಣ್ಣ ಶಿವನು, ಒಕ್ಕಲಿಗನ ಮಗನು ಇವನಂತ ಒಳ್ಳೆಯವನು. ನಾನೆಂಬೋ ಅಹಂಕಾರದ ಕಠಿಣದ ಭೂಮಿಗೆ ತಾನೊಂದು ನೇಗಿಲ ಹೂಡಿದ ನಮ್ಮ, ಹೀನ ವಿಷಯಗಳೆಂಬ ಗುಣಗಳು ಬೆಳೆದಿರಲು, ಹೀನ ವಿಷಯಗಳೆಂಬ ಗುಣಗಳು ಬೆಳೆದಿರಲು, ಜ್ಞಾನದ ಕೊಡಲೀಲೆ ಕಡಿದ ನೋಡಮ್ಮ, ಒಕ್ಕಲಿಗನ ಮಗನು ಇವನಂತ ಒಳ್ಳೆಯವನು, ತಿಳಿದುಕೊಳ್ಳಿರಿ ಇವನೇ ಮುಕ್ಕಣ್ಣ ಶಿವನು. ಬೋಧ ಸದ್ಗುರುವೆಂಬ ಕುಂಟಿಯನವರಿಸಿ, ಆದಿ ಕುಂಡಲಿ ಎಂಬ ಹಗ್ಗ ಬೀರಾನಮ್ಮ, ಸಾಧನೆ ಚತುಷ್ಟ ಎಂಬ ನಾಲ್ಕು ಎತ್ತುಗಳೂಡಿ, ಸಾಧನೆ ಚತುಷ್ಟ ಎಂಬ ನಾಲ್ಕು ಎತ್ತುಗಳೂಡಿ, ಮೋದದಿತನುವೆಂಬ ಮೊದದಿತನುವೆಂಬ ಹೊಲಹರಗಿದ ನಮ್ಮ, ಒಕ್ಕಲಿಗನ ಮಗನು ಇವನೆಂತ ಒಳ್ಳೆಯವನು. ತಾರಕ ಬ್ರಹ್ಮ ಎಂಬೋ ಕೂರಿಗೆ ದಿಂಡಿಗೆ, ಮೂರು ಮೂರ್ತಿಗಳ ತಾಳು ಜಡಿದ ನಮ್ಮ, ಮೀರಿದ ಸುಸುಮ್ನ ಗಿಡ ಪಿಂಗಳ ಕೊಳವಿ, ಮೀರಿದ ಸುಸುಮ್ನ ಗಿಡ ಪಿಂಗಳ ಕೊಳವಿ, ಅರುವಿನೊಳು ಮನಿಯ ಮಂಡಿ ಬಿಗಿದ ನಮ್ಮ, ಅರುವಿನೊಳು ಮನಿಯ ಮಂಡಿ ಬಿಗಿದ ನಮ್ಮ, ಒಕ್ಕಲಿಗನ ಮಗನು ಇವನಂತ ಒಳ್ಳೆಯವನು. ಉತ್ಪತ್ತಿ ಸ್ಥಿತಿ ಲಯದ ಸಾಲುಗಳನ್ನು ಒತ್ತಿ, ತತ್ವಮಸಿ ಎಂಬ ಬೀಜಗಳನ್ನು ಬಿತ್ತಿ, ಮತ್ತೆ ಪೂರ್ವದಿಂದ ಪಶ್ಚಿಮದವರೆಗೆ, ಮತ್ತೆ ಪೂರ್ವದಿಂದ ಪಶ್ಚಿಮದವರೆಗೆ, ಅತ್ಯಧಿಕವಾದ ಅತಿಯಧಿಕವಾದ ಬೆಳೆ ಬೆಳೆದ ನಮ್ಮ,

ಕಾಂತಿಯೆಲ್ಲವನು ಬಿಡಿಸಿದ ನಮ್ಮ ಶಾಂತ ಮೂರುತಿ ಇವನೋಡಮ್ಮ ಶಾಂತ ಮೂರುತಿ ಇವನೋಡಮ್ಮ ಚಿಂತೆಯೆಲ್ಲವನು ಕಳೆದ ನಮ್ಮ ಚಿಂತೆಯೆಲ್ಲವನು ಕಳೆದ ನಮ್ಮ ಎಂಥ ಗುರುವನಗೆ ದೊರೆತ ನಮ್ಮ ಭ್ರಾಂತಿಯೆಲ್ಲವನು ಬಿಡಿಸಿದ ನಮ್ಮ